lama. Baby come on ring again, you are the gamma. ಕೇಳರ ಮಾತು ಕೇಳುಗುರು ಸ್ವಲ್ಪ ತಕ್ಕಿ ಬಕ್ಕಿ ನಡೆಯುತ್ತಿರು. ಅದು ಆಗಲ್ಲ ಇದು ಹೋಗಲ್ಲ ಅಡ್ವೈಸ್ ಎಲ್ಲ ಇವ್ರ ಗಂಟಲ್ಲ. ಇರಿಕು ಎಲ್ಲ ಬೇಗ ಗುರು ಕೆಳಗಿಳಿಸು ನಿನ್ನ ಕಾಲರು. ಎಲ್ಲ ಅದು ನಡಿಯಲ್ಲ ಹುಲಿ ಎಂದು ಬೆಚ್ಚು ತಿನ್ನಲ್ಲ. ಸುನಾಮಿಗೆ ಸೈನ್ ಬೋರ್ಡ್ ಇಡಬೇಡ, ಸ್ಟೆತೋಸ್ಕೋಪ್ ಸಿಡಿಲಿಗೆ ಹಿಡಿಬೇಡ, ಕತ್ತಿಗೆ ಕರುಣೆಯ ಪಾಠ ಬೇಡ, ಬೋಧನೆ ಕೇಳುವ ಬಯಸು ಮುಂದಿದೆ. ಮಾಡೋದೇ ಬೇಡ ರೀವಾಗ ಸುಮ್ಸುಮ್ನೆ ಟಕ್ಕರು ಯಾಕೆ ಗುರು ಆಗಾಗ ಸ್ವಲ್ಪ ತೆಪ್ಪಗಿರು. ಬೇಕು ಎದ್ದೋನು ಬೀಳಲೇಬೇಕು, ಇದುವೇ ಜಗದ ನಿಯಮ. ಬಿದ್ದೋನು ಓಡಲೇಬೇಕು, ಬಿದ್ದೋನು ಓಡಲೇಬೇಕು, ತಿಳಿಯೋ ಜಗದ ಮರ್ಮ. ಯಾಕೆ ಬೇಕು ಸ್ಪೀಡು, ಸ್ಮೂತ್ ಆಗಿರಲಿ ರೈಡು, ಇಂಥ ಆಟಿಟ್ಯೂಡು ಆರೋಗ್ಯಕ್ಕೆ ಬೇಡು. ರಾಕೆಟ್ಟಿಗೆ ಸ್ಪೀಡ್ ಲಿಮಿಟ್ ಹಾಕಬೇಡ, ಆಕಾಶಕ್ಕೆ ಟೇಪಾನು ಹಿಡಿಬೇಡ, ಸೈರನ್ನಿಗೆ ಸೈಲೆನ್ಸ್ ಹೇಳಬೇಡ, ಬೋಧನೆ ಕೇಳುವ ವಯಸ್ಸು ಮುಂದಿದೆ. ಮಾಡೋದೇ ಬೇಡ ರೀವಾಗ ಚಿಕ್ಕೋನೇ ಆಗು ದೊಡ್ಡೋರಿಗೆ ದೊಡ್ಡೋನೇ ಆಗು, ಭೇದ ಭಾವ ಯಾಕೆ? ಚಿಕ್ಕೋನು ದೊಡ್ಡೋನು ಒಮ್ಮೆ, ದೊಡ್ಡೋನು ಚಿಕ್ಕೋನು ಒಮ್ಮೆ, ಬದುಕು ಚಕ್ರಮಂಕೆ. ಯಪ್ಪ ಎಂತ ಟಾರ್ಚರ್, ಯಾರೋ ನಿನ್ನ ಟೀಚರ್, ಉಲ್ಟಾ ಸೀದಾ ನೇಚರ್, ಎಂಗೋ ನಿನ್ನ ಫ್ಯೂಚರ್. ಸುಯಂಗೆ ವ್ಯಾಲಿಡಿಟಿ ಚಿಂತೆ ಬೇಡ, ಅವೀಗೆ ಮುತ್ತಿಡೋ ಆಟ ಬೇಡ, ಬೋಡೋ ಟ್ರೈನಿಗೆ ಟಿಚ್ಚಿ ಹೊಡಿ ಬೇಡ, ಬೋಧನೆ ಕೇಳುವ ವಯಸ್ಸು ಮುಂದಿದೆ. ಮಾಡೋದೇ ಬೇಡ ರೀವಾಗ. ಅದರ ಬಾಯಿಗೆ ಸಿಕ್ಕದಿರು ಹೂ ಅನ್ಕೊಂಡ್ ಹೆಂಗೋ ಸೇಫಾಗಿರು. ಅವ್ರು ಚಕ್ಕಲ್ಲ ಇವ್ರು ಸುಮ್ಮಿದ್ರೆ ಸೂಟಾಗಲ್ಲ. ಸೆಲ್ಫ್ ಮೇಡ್ ಶೇಹಜಾದಾ.